ಕಾಂತೇಶ ಕದರ ಮಂಡಲಗಿ ಅವರ ನಿರ್ದೇಶನದಲ್ಲಿ ಯಶಸ್ವಿ ಪ್ರದರ್ಶನವನ್ನು ಕಂಡಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಚಿಂಚನಸೂರು ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇಂದು ಬೆಳಗ್ಗೆ 8:17 ವೇಳೆಗೆ ಸಣ್ಣ ಪ್ರಮಾಣದ ಭೂಕಂಪ ಸಂಭವಿಸಿದೆ. ರೆಕ್ಟರ್ ಮಾಪಕದಲ್ಲಿ 2.3 ತೀವ್ರತೆಯ ದಾಖಲಾಗಿದ್ದು, ಘಟನೆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರದೊಂದಿಗೆ ಸಂಪರ್ಕದಲ್ಲಿ ಇರುವುದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ರಾಯಚೂರು ನಗರದ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ಎಸ್ ಸಾತ್ವಿಕ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಕಾಮನ್ವೆಲ್ತ್ ಸಂಸದೀಯ ಸಂಘದ 11ನೇ ಸಮ್ಮೇಳನಕ್ಕೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಚಾಲನೆ. ನಟ ದಿವಂಗತ ವಿಷ್ಣುವರ್ಧನ್ ಬಹುಭಾಷಾ ನಟಿ ದಿವಂಗತ ಬಿ ಸರೋಜಾದೇವಿ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಸಂಪುಟ ಸಭೆ ನಿರ್ಧಾರ. ಎಲ್ಲಾ ಜಿಲ್ಲಾ ತಾಲೂಕು ಆಸ್ಪತ್ರೆಗಳ ನವೀಕರಣಕ್ಕೆ 540 ಕೋಟಿ ರೂಪಾಯಿ ಅಂದಾಜು ಮೊತ್ತಕ್ಕೆ ಸಂಪುಟ ಒಪ್ಪಿಗೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮತಪತ್ರ ಬಳಸುವುದು ತಪ್ಪಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕೃಷಿರಂಗದಲ್ಲಿ ಕೇಳಿ ಹೈನು ಹೊನ್ನು, ಪಶುವೈದ್ಯಕೀಯ ಮತ್ತು ಪಶುಪಾಲನೆ ಕುರಿತ ಸರಣಿ, ಪ್ರಾಣಿ ಮೂಲದ ಸಾಂಕ್ರಾಮಿಕ ಪಿಡುಗುಗಳ ರೋಗೋದ್ರೇಕಗಳು ಹಾಗೂ ಪ್ರಸ್ತುತ ಸನ್ನದ್ಧತಾ ಚಟುವಟಿಕೆಗಳ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ನಾಗಪ್ಪ ಕೆಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಪ್ರಾಣಿ ಮೂಲದ ಸಾಂಕ್ರಾಮಿಕ ರೋಗಗಳ ರೋಗೋದ್ರೇಕಗಳು ಹಾಗೂ ಪ್ರಸ್ತುತ ಸನ್ನದ್ಧತಾ ಚಟುವಟಿಕೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಮಾನವನನ್ನು ಬಾಧಿಸ್ತಕ್ಕಂತಹ ಬಹುತೇಕ ರೋಗಗಳು ಬರ್ತಕ್ಕಂಥದ್ದು ಈ ಪ್ರಾಣಿಯ ಮೂಲದಿಂದ. ಯಾವುದೋ ಒಂದು ಪ್ರಾಣಿ ಮನುಷ್ಯನ ಸಂಪರ್ಕಕ್ಕೆ ಬಂದು ಅದರ ಮೂಲಕ ಈ ರೋಗಗಳು ಹರಡ್ತಕ್ಕಂಥದ್ದು, ಹೆಚ್ಚಾಗ್ತಕ್ಕಂಥದ್ದು, ಈ ಥರದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಇತ್ತೀಚಿನ ದಿವಸಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲೇ ನಮ್ಮನ್ನು ಕಾಡಿದಂತಹ ಮಂಗನ ಕಾಯಿಲೆ ಇರಬಹುದು, ಅದೇ ರೀತಿ ನಿಫಾ ವೈರಸ್ಸಿನ ಕಾಟ ಇರಬಹುದು, ಮತ್ತು ಆಗಾಗ್ಗೆ ನಾವು ಕೇಳ್ತಾ ಇರ್ತೇವೆ ಈ ರೇಬಿಸ್ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಪ್ರಾಣಿ ಮೂಲದಿಂದ ಬರ್ತಕ್ಕಂತಹ ರೋಗಗಳು. ಈ ನಿಟ್ಟಿನಲ್ಲಿ ಈ ಪ್ರಾಣಿ ಮೂಲದ ಸಾಂಕ್ರಾಮಿಕ ಪಿಡುಗುಗಳ ರೋಗೋದ್ರೇಕ ಹೇಗಿರುತ್ತೆ, ಅದನ್ನು ನಿಯಂತ್ರಣ ಅಥವಾ ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ಸನ್ನದ್ಧತಾ ಚಟುವಟಿಕೆಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನಾಗಪ್ಪ ಕರಬಸನ್ ಅವರು. ಡಾಕ್ಟರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ಬಗ್ಗೆ ನಾವು ಆಗಾಗ್ಗೆ ಹೆಚ್ಚೆಚ್ಚಾಗಿ ಕೇಳ್ತಾ ಇರ್ತೇವೆ. ಇತ್ತೀಚಿನ ದಿವಸಗಳಲ್ಲಿ ನಾವು ಹೆಚ್ಚು ಬಾಧೆಗೂ ಕೂಡ ನಾವು ಒಳಗಾಗ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗೋದ್ರೇಕ ಅಂತ ಅಂದ್ರೆ ಏನು? ಸರಿ, ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗ ಅಂದ್ರೆ ಕಶೇರುಕ ಪ್ರಾಣಿಗಳು ಮತ್ತು ಮನುಷ್ಯರ ನಡುವೆ ಸ್ವಾಭಾವಿಕವಾಗಿ ಹರಡ್ತಕ್ಕಂಥ ರೋಗಗಳು ಅಥವಾ ಸೋಂಕುಗಳು ಅಂತ ಅರ್ಥ. ಇಂತಹ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಹಠಾತ್ತಾಗಿ ಅವುಗಳ ಒಂದು ಪ್ರಮಾಣದಲ್ಲಿ ಹೆಚ್ಚಳ ಆಗಿಬಿಟ್ರೆ ಅದಕ್ಕೆ ನಾವು ರೋಗೋದ್ರೇಕ ಅಂತ ಕರಿತೀವಿ. ಪ್ರಾಣಿ ಮೂಲದಿಂದ ಮನುಷ್ಯನಿಗೆ ನಾನಾ ಬಗೆಯ ಸಾಂಕ್ರಾಮಿಕ ರೋಗಗಳು ಹರಡ್ತವೆ. ನಾವು ಇತ್ತೀಚೆಗೆ COVID-19 ಬಗ್ಗೆ ನಾವೆಲ್ಲ ಅದನ್ನು ಅನುಭವಿಸಿಬಿಟ್ಟಿದ್ದೀವಿ. ಅದರ ಜೊತೆಗೆ ಇನ್ನೂ 10 ಹಲವಾರು ಸಾಂಕ್ರಾಮಿಕ ರೋಗಗಳು ನಮ್ಮ ಒಂದು ಪ್ರದೇಶದಲ್ಲಿ ನಮ್ಮ ಜೊತೆನೆ ಇರ್ತವೆ. ಉದಾಹರಣೆಗೆ ಈಗ ಪ್ಲೇಗ್ ಆಗಿರ್ಬಹುದು, ಜಪಾನೀಸ್ ಎನ್ಸೆಫಲೈಟಿಸ್ ಅಂತ ಇರ್ಬೋದು, ಈ ಹುಚ್ಚು ರೋಗ ಅಥವಾ ರೆಬೀಸ್ ಇರ್ಬೋದು, ಕ್ಷಯ ರೋಗ ಇರ್ಬೋದು, ಕಂದು ರೋಗ ಇರ್ಬೋದು, ನೆರಡೆ ರೋಗ ಇರ್ಬೋದು, ಈ ರೀತಿ ನಾನಾ ಬಗೆಯ ಒಂದು ರೋಗಗಳು ಅವುಗಳ ಒಂದು ಪ್ರಮಾಣ ಹಠಾತ್ ಆಗಿ ಹೆಚ್ಚಾದಾಗ ಹೆಚ್ಚಿನ ಜನರನ್ನ ಬಾಧಿಸಿದಾಗ ಸಾರ್ವಜನಿಕ ಆರೋಗ್ಯಕ್ಕೆ ಈ ಪ್ರಾಣಿಗಳ ಸಂಕುಲಕ್ಕೆ ಅಷ್ಟೇ ಅಲ್ಲದೆ ದೇಶಕ್ಕೆ ಆರ್ಥಿಕ ನಷ್ಟ ಆಗ್ತದೆ. ಇಂಥ ಒಂದು ಸೋಂಕುಗಳನ್ನ ನೀವು ಮನುಷ್ಯರ ಒಟ್ಟಾರೆ ಸೋಂಕುಗಳನ್ನ ನೋಡೋದಾದ್ರೆ 1415 ರೋಗಕಾರಕಗಳನ್ನು ಏನನ್ನು ಪಟ್ಟಿ ಮಾಡಿದ್ದಾರೆ, ಅದರಲ್ಲಿ ಸುಮಾರು 868 ರೋಗಕಾರಕಗಳು ಮನುಷ್ಯ ಮತ್ತು ಪ್ರಾಣಿಗಳಲ್ಲಿ ಉಭಯವಾಗಿ ಬಾಧಿಸ್ತವೆ. ಸುಮಾರು 62% ಈ ಮನುಷ್ಯನ ಸೋಂಕು ರೋಗಗಳ ಒಂದು ಮೂಲ ಈ ಪ್ರಾಣಿಗಳಾಗಿರ್ತವೆ. ಅವು ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಶಿಲೀಂಧ್ರ ಆಗಿರ್ಬೋದು, ರಿಕೆಟ್ಸಿಯಾ, ಕ್ಲೈಮಿಡಿಯಾ, ಪರೋಪಜೀವಿ ಅಂತ ಹಲವಾರು ಜೀವಿಗಳಾಗಿರ್ತವೆ. ಪ್ರಮುಖವಾಗಿ ಈ ವನ್ಯಜೀವಿಗಳಿಂದ ನಾನಾ ಬಗೆಯ ಉದಯೋನ್ಮುಖ ಕಾಯಿಲೆಗಳು ಇತ್ತೀಚೆಗೆ ಮನುಷ್ಯನನ್ನ ಬಾಧಿಸಿ ಸಾರ್ವಜನಿಕ ಆರೋಗ್ಯಕ್ಕೆ ಹಾನಿಯನ್ನ ಮಾಡ್ತಾ ಇದ್ದಾವೆ. ಸುಮಾರು 75% ಮನುಷ್ಯನ ಇಂಥ ಸೋಂಕುಗಳ ಒಂದು ಮೂಲ ಪ್ರಾಣಿಗಳಾಗಿದೆ. ಅಷ್ಟೇ ಅಲ್ಲದೆ ಇಂಥ ಒಂದು ರೋಗಗಳು ಒಂದು ದೇಶದಲ್ಲಿ ಇದ್ದಾಗ ಅಂತ ಒಂದು ದೇಶದ ಆರ್ಥಿಕತೆ ದುರ್ಬಲಗೊಳ್ತದೆ. ನಾವು COVID-19 ನೋಡಿದೀವಿ, ಅನುಭವಿಸಿದ್ದೀವಿ, ಇವತ್ತಿಗೂ ಅನುಭವಿಸ್ತಾ ಇರೋಂಥವ್ರು ಇದ್ದಾರೆ. ಹೌದು ಹೌದು, ಈ ನಮ್ಮ ಭಾರತ ದೇಶದಲ್ಲಿ ಇಂಥ ಒಂದು ಕಾಯಿಲೆಗಳನ್ನ ನಾವು ಸುಮ್ಮನೆ ಪ್ರಮುಖವಾಗಿ ಪಟ್ಟಿ ಮಾಡೋದೇ ಆದ್ರೆ, ತಾವು ಆಗಲೇ ಪ್ರಸ್ತಾಪ ಮಾಡಿದಾಗೆ ಈ ಮಂಗನ ಕಾಯಿಲೆ, ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ ನಾವೇನಂತೀವಿ, 1957 ಈ ಒಂದು ರೋಗವನ್ನ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಪತ್ತೆ ಮಾಡಿದೆವು. ನಮ್ಮಲ್ಲೇ ಪ್ರಥಮವಾಗಿ ಗೊತ್ತಾಗಿದ್ದು. ಅದಾದ ಮೇಲೆ ಪ್ರತಿ ವರ್ಷನು ಇದರ ಒಂದು ರೋಗೋದ್ರೇಕ ಕಾಣಿಸಿಕೊಳ್ತಾನೆ ಇರ್ತದೆ. ಪ್ರಮುಖವಾಗಿ ಅದರಲ್ಲಿ 2014, 2016, 2017 2023 ಇದರ ಒಂದು ರೋಗದ ಒಂದು ಉದ್ರೇಕ ಕಾಣಿಸಿಕೊಂಡಿದೆ. ಅಷ್ಟೇ ಅಲ್ಲದೆ ಈ ಒಂದು ಹಕ್ಕಿ ಜ್ವರ H5N1 ಅಂತ ಏನಂತೀವಿ ನಾವು ರೋಗ 2006 ಕಾಣಿಸಿಕೊಂಡಿತು. ಚಿಕನ್ ಗುನಿಯಾ ರೋಗ ಅನ್ನೋದು 2006-2023 ನಡುವೆ ತಮ್ಮ ರೋಗೋದ್ರೇಕನ ಮಾಡಿತು. ಪ್ಯಾಂಡಮಿಕ್ ಇನ್ಫ್ಲೂಯೆಂಜಾ H1N1 ಕೂಡ ಆಗಿರಬಹುದು. ಆಮೇಲೆ ಈ ಕ್ರಿಮಿಯನ್ ಕಾಂಗೋ ರಕ್ತಸ್ರಾವ ಮಾಡ್ತಕ್ಕಂಥ ಒಂದು ಜ್ವರ CCHF ಅಂತ ನಾವೇನಂತೀವಿ 2011-2023 ರೋಗೋದ್ರೇಕವನ್ನು ಮಾಡಿ ಇವತ್ತಿಗೂ ಕೂಡ ರೋಗೋದ್ರೇಕವನ್ನು ಮಾಡ್ತಾನೆ ಇದೆ. ಕೇರಳದಲ್ಲಿ ಕಾಣಿಸಿಕೊಂಡಂಥ ನಿಫಾ ವೈರಸ್ಸು 2001, 2007, 2018, 2019, 2021, 2023 ಈ ಒಂದು ವರ್ಷಗಳಲ್ಲಿ ತನ್ನ ಒಂದು ರೋಗೋದ್ರೇಕ ಮಾಡಿತು. ಅದೇ ರೀತಿ ಜೀಕಾ ವೈರಸ್, COVID-19, ಸಾರ್ಸ್, COVID-2 ಬಗ್ಗೆ ಅಂತೂ ತಮ್ಮೊಟ್ಟಿಗೆ ತಾವು ಆಗಲೇ ಪ್ರಸ್ತಾಪ ಮಾಡಿಬಿಟ್ರಿ. 2020 ಇತ್ತೀಚೆಗೆ ಅಲ್ಲಿ ಇಲ್ಲಿ ರೋಗೋದ್ರೇಕವನ್ನು ಮಾಡ್ತಾನೆ. ಈ ರೀತಿ ಹಲವಾರು ರೀತಿಯ ಇರ್ತಕ್ಕಂಥ ರೋಗಗಳು ಒಂದು ಹೊಸದಾಗಿ ಬಂದಿರಬಹುದು ಅಥವಾ ಇರೋ ರೋಗನು ಹಠಾತ್ ಆಗಿ ಅದರ ಒಂದು ಪ್ರಮಾಣವನ್ನು ಹೆಚ್ಚಿಸಿಕೊಂಡಾಗ ಅದು ರೋಗೋದ್ರೇಕ ಅಂತ ಅನಿಸ್ಕೊಳ್ತದೆ. ಅದರ ಬಗ್ಗೆ ನಾವು ಈಗ ಚರ್ಚಿಸಬೇಕಾದಂತಹ ಒಂದು ಅನಿವಾರ್ಯತೆ ಬಂದಿದೆ. ತಾವಾಗಲೇ ಹೇಳಿದ್ರಿ, ನಮ್ಮ ದೇಶದಲ್ಲಿ ಮಂಗನ ಕಾಯಿಲೆ ಎನ್ನುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡು ಬಂದಿದ್ದು ಅಂತ ಹೇಳಿ, ಇದು ರೋಗೋದ್ರೇಕ ಬಂದಂತಹ ಸಂದರ್ಭದಲ್ಲಿ ಹೇಗಿತ್ತು ಮತ್ತೆ ಹೇಗೆ ನಿರ್ವಹಣೆಯನ್ನು ಮಾಡಲಾಯಿತು ಅದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. 1956 ಸುಮಾರಿಗೆ ಈ ಮಂಗಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಈ ಕ್ಯಾಸನೂರ್ ಅನ್ನುವಂತಹ ಒಂದು ಪ್ರದೇಶದ ಸುತ್ತ ಮಂಗಗಳ ಸಾವಾಗ್ತಾ ಇತ್ತು. ಇದೇನಪ್ಪ ಹೊಸ ರೋಗ ಬಂತು, ಮಂಗನಲ್ಲಿ ಸಾವು ಆಗ್ತಿದೆ ಅಂತ ಜನರು ಅದನ್ನ ಮಂಗನ ಕಾಯಿಲೆ ಅಂತ ಕರೆದರು. 1957 ಆ ಒಂದು ರೋಗದ ಒಂದು ರೋಗಕಾರಕ ವೈರಾಣು ಅಂತ ಹೇಳಿ ಒಂದು ದೃಢ ಮಾಡಲಾಯಿತು. ಮಾನವರು ಮತ್ತು ಕೋತಿಗಳಲ್ಲಿ ಇದು ಒಂದು ರೋಗೋದ್ರೇಕವನ್ನು ಉಂಟು ಮಾಡುತ್ತದೆ, ಮನುಷ್ಯರನ್ನ ಬಾಧಿಸುವ ಜೊತೆಗೆ ಈ ಮಂಗಗಳ ಸಾವಿಗೂ ಕೂಡ ಇದು ಕಾರಣ ಆಗ್ತದೆ. ಈ ಒಂದು ವೈರಾಣು ಉಣ್ಣೆಗಳಿಂದ ಪ್ರಸಾರ ಆಗ್ತದೆ. ಹಿಮೋಫೈಸಾಲಿಸ್ ಅನ್ನುವಂತ ಒಂದು ಪ್ರಜಾತಿಯ ಉಣ್ಣೆ ಪ್ರಮುಖವಾಗಿ ಮಾನವನ ರಕ್ತಕ್ಕೆ ಜಾಸ್ತಿ ಒಂದು ಆಂಥ್ರೋಪೋಫಿಲಿಕ್ ಅಂತೀವಿ ನಾವು, ಪ್ರೀತಿ ಇರ್ತಕ್ಕಂತ ಒಂದು ಉಣ್ಣೆ ಇದು ಹಿಮೋಫೈಸಾಲಿಸ್ ಸ್ಪೈನಿಜರ. ಇದರ ಜೊತೆಗೆ ಇನ್ನು 10 ಹಲವಾರು ಕಾಡಿನಲ್ಲಿ ಇರ್ತಕ್ಕಂತ ಒಂದು ಕಾಡಿನ ಉಣ್ಣೆಗಳು ಮನುಷ್ಯರಿಗೆ ಕಚ್ಚಿದಾಗ ಈ ಒಂದು ರೋಗ ಮನುಷ್ಯರಿಗೆ ಬರ್ತದೆ. ಆಮೇಲೆ ಮಂಗಗಳು ಮತ್ತೆ ಇತರೆ ಚಿಕ್ಕ ಸಸ್ತನಿಗಳ ನಡುವೆ ಈ ಒಂದು ಉಣ್ಣೆಯ ಮುಖಾಂತರ ಈ ಒಂದು ರೋಗ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಇರ್ತದೆ. ರೋಗೋದ್ರೇಕ ಪ್ರಮುಖವಾಗಿ ನಮ್ಮ ಮಲೆನಾಡಿನ ಜಿಲ್ಲೆಗಳಾದಂತಹ ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ರೋಗೋದ್ರೇಕ ಆಗ್ತದೆ. ಪ್ರತಿ ವರ್ಷ ಸುಮಾರು ಒಂದು 400-500 ಜನ ಈ ರೋಗಕ್ಕೆ ತುತ್ತಾಗ್ತಾರೆ. 2012 ನಂತರ ಈ ಒಂದು ಮಂಗನ ಕಾಯಿಲೆ ಹೊಸ ಹೊಸ ಪ್ರದೇಶಗಳಿಗೆ ವ್ಯಾಪ್ತಿ ಹೊಂದಿದೆ. ಆಮೇಲೆ ಮಾನವ ಪ್ರಕರಣಗಳು ಹೊಸ ಪ್ರದೇಶಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾವೆ. ಇತ್ತೀಚೆಗೆ 2012 ನಂತರ ಅದು ಚಾಮರಾಜ್ ಜಿಲ್ಲೆಗೂ ಕೂಡ ಲಗ್ಗೆ ಇಟ್ಟಿದೆ. ಅಷ್ಟೇ ಅಲ್ಲದೆ ನೆರೆಯ ರಾಜ್ಯಗಳಾದ ತಮಿಳುನಾಡುದಲ್ಲಿ 2012 ಹೊತ್ತಿಗೆ ಮಧುಮಲೈ ಹುಲಿ ಮೀಸಲು ಪ್ರದೇಶಕ್ಕೆ ಲಗ್ಗೆ ಇಟ್ಟಿತು. ಕೇರಳಕ್ಕೆ 2013-14 ನಂತರ ಪ್ರಸರಣವನ್ನು ಹೊಂದಿ ವಯನಾಡ್ ಮತ್ತೆ ಮಲಪುರಂ ಜಿಲ್ಲೆಗಳಿಗೆ ಹರಡಿತು. 2015-23 ಗೋವಾ ರಾಜ್ಯದಲ್ಲಿ ಒಂದು ರೋಗೋದ್ರೇಕವನ್ನು ಮಾಡಿತು. 2016 ಈಚೆಗೆ ಮಹಾರಾಷ್ಟ್ರ ರಾಜ್ಯಕ್ಕೂ ಕೂಡ ಹರಡಿತು. ಒಟ್ಟಾರೆಯಾಗಿ ಜನರು ಏನಾದರೂ ಅವರು ಸೋಂಕಿಗೆ ಈಡಾದರೆ ಸುಮಾರು 2-10% ಜನ ಸಾವಿಗೀಡಾಗ್ತಾರೆ. ಈ ಒಂದು ರೋಗವನ್ನು ನಾವು ತಡೆಗಟ್ಟಬೇಕಂದ್ರೆ ಇದೊಂದು ಕಾಡಲ್ಲಿರ್ತಕ್ಕಂಥ ರೋಗ, ಕಾಡಿಗೆ ಹೋಗೋದನ್ನ ನಾವು ಅವಾಯ್ಡ್ ಮಾಡಬೇಕು. ಅಷ್ಟೇ ಅಲ್ಲದೆ ಎಲ್ಲೆಲ್ಲಿ ರೋಗ ಕಾಣಿಸಿಕೊಳ್ಳುತ್ತದೆ ಆ ಒಂದು ಪ್ರದೇಶದಲ್ಲಿ ಒಂದು ಲಸಿಕೆ ಕೂಡ ಲಭ್ಯ ಇದೆ. ಲಸಿಕೆ ಅಷ್ಟೊಂದು ಪರಿಣಾಮಕಾರಿ ಆಗದೇ ಇದ್ದರೂ ಹೊಸ ಒಂದು ಲಸಿಕೆಯ ಒಂದು ಆವಿಷ್ಕಾರದ ಒಂದು ಅವಶ್ಯಕತೆ ಇದೆ. ಈ ನೆಲೆಯಲ್ಲಿ ಸಂಶೋಧನೆ ಕೂಡ ನಡೀತಾ ಇದೆ. ಇನ್ನು ಕಾಡಿಗೆ ಹೋಗ್ತಕ್ಕಂಥ ಜನ ಪ್ರಮುಖವಾಗಿ ಈ ಉಣ್ಣೆಗಳಿಂದ ಕಚ್ಚಿಸಿಕೊಳ್ಳೋದನ್ನ ತಡಿಬೇಕು. ಅದಕ್ಕೋಸ್ಕರ ಅವರು ಈ ಟಿಕ್ ರಿಪೆಲ್ಲೆಂಟ್ ಅಂತ ನಾವೇನಂತೀವಿ, ಡಿಇಟ್ ಆಗಿರ್ಬೋದು, DMP ಆಯಿಲ್ ಆಗಿರ್ಬೋದು, ನೀಲಗಿರಿ ಆಯಿಲ್ ಆಗಿರ್ಬೋದು, ಬೇವಿನ ಇವುಗಳನ್ನ ಒಂದು ಲೇಪನವನ್ನು ಮಾಡಿಕೊಂಡು ಕಾಡಿಗೆ ಹೋಗಿದ್ದಾದ್ರೆ ಉಣ್ಣೆಗಳು ಕಚ್ಚುವಂತ ಒಂದು ಪ್ರಮೇಯಗಳು ಕಡಿಮೆ ಆಗ್ತದೆ. ಉಣ್ಣೆಗಳು ಕಚ್ಚದೇ ಇದ್ರೆ ಈ ಒಂದು ರೋಗದ ಪ್ರಸಾರ ಮನುಷ್ಯನಿಗೆ ಆಗೋದಿಲ್ಲ. ಯಾವುದೇ ರೋಗ ಆಗಿರಲಿ ನಮ್ಮ ಮನುಷ್ಯನ ನೆನಪಿನ ಶಕ್ತಿ ಬಹಳ ಕಡಿಮೆ ಇರುತ್ತೆ. ಅದು ಬಂದಾಗಷ್ಟೇ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀವಿ, ಆ ನಂತರ ಮರ್ತು ಬಿಡ್ತೀವಿ ಅದನ್ನ. ಈ ರೋಗೋದ್ರೇಕ ಅದರಲ್ಲೂ ಕೂಡ ಈ ಪ್ರಾಣಿ ಮೂಲದ ಸಾಂಕ್ರಾಮಿಕ ಪಿಡುಗುಗಳ ರೋಗೋದ್ರೇಕ ಹೇಗಿರುತ್ತೆ ಅನ್ನುವಾಗ ಈ ಎಲ್ಲ ಉದಾಹರಣೆಯನ್ನು ಕೂಡ ನಾವು ಕೊಟ್ಟಾಗ ಇನ್ನೊಂದಷ್ಟು ಅದು ಪರಿಣಾಮಕಾರಿಯಾಗಿ ಅವರ ಮನಸ್ಸಿನಲ್ಲಿ ಬೀಳುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಮಂಗನ ಕಾಯಿಲೆಯ ಬಗ್ಗೆ ಬಹಳ ವಿವರವಾಗಿ ತಾವು ತಿಳಿಸ್ಕೊಟ್ರಿ. ಇದೇ ಮಾದರಿಯಲ್ಲಿ ಕಾಡದಂತಹ ಮತ್ತೊಂದು ರೋಗ ಕಾಂಗೋ ಜ್ವರ ಅನ್ನುವಂಥದ್ದು, ಇದು ಕೂಡ ಪ್ರಾಣಿ ಮೂಲದ ಒಂದು ಕಾಯಿಲೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಿ ಸರ್. ಇದು ಕ್ರಿಮಿಯನ್ ಕಾಂಗೋ ಹೆಮರೇಜಿಕ್ ಫೀವರ್ ಅನ್ನುವಂಥ ಒಂದು ರಕ್ತಸ್ರಾವ ಮಾಡ್ತಕ್ಕಂಥ ಒಂದು ವೈರಾಣುವಿನ ಕಾಯಿಲೆ ನಮ್ಮ ಭಾರತದಲ್ಲಿ ಹೊಸದಾಗಿ ಕಾಣಿಸ್ಕೊಂತು. ಮೊದಲಿರಲಿಲ್ಲ ಇದು ನಮ್ಮ ದೇಶದಲ್ಲಿ. ಇದನ್ನ ಅಹಮದಾಬಾದ್ನಲ್ಲಿ ಸುಮಾರು 2011 ಇದನ್ನ ಮೊಟ್ಟ ಮೊದಲ ಬಾರಿಗೆ ಒಂದು ಆಸ್ಪತ್ರೆಯಲ್ಲಿ ಒಂದು ರೋಗಿಯನ್ನ ಚಿಕಿತ್ಸೆ ಮಾಡುವ ಒಂದು ಸಂದರ್ಭದಲ್ಲಿ ಇದರ ಒಂದು ರೋಗೋದ್ರೇಕ ಉಂಟಾಯಿತು. ಆ ಒಂದು ಸಮಯದಲ್ಲಿ 7 ಈ ಒಂದು ರೋಗದ ಪ್ರಕರಣಗಳು ಕಂಡುಬಂದು ಅದರಲ್ಲಿ 2 ಇನಿಷಿಯಲಿ ಸಾವಾಯಿತು. ತದನಂತರ ಇದು ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಗುಜರಾತ್ ಮತ್ತು ರಾಜಸ್ಥಾನ ರಾಜ್ಯಗಳಲ್ಲಿ ಬೇರೂರಿಬಿಟ್ಟಿದೆ. ಗುಜರಾತಿನ ಹಲವಾರು ಜಿಲ್ಲೆಗಳಲ್ಲಿ ಅಹಮದಾಬಾದ್, ಕಚ್, ಪಠಾಣ್, ಅದೇ ರೀತಿ ರಾಜಸ್ಥಾನದ ಜೋಧ್ಪುರ್, ಜೈಸಲ್ಮೇರ್, ಬಾರ್ಮರ್ ಈ ಒಂದು ಜಿಲ್ಲೆಗಳಲ್ಲಿ ಇದು ಕಾಣಿಸಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಕೇರಳ ಮತ್ತು ಉತ್ತರ ಪ್ರದೇಶದಲ್ಲಿಯೂ ಕೂಡ ಈ ಒಂದು ರೋಗದ ಒಂದು ಇರುವಿಕೆಯನ್ನ ಕಂಡುಹಿಡಿಯಲಾಗಿದೆ. ಈ ರೋಗ ಪ್ರಮುಖವಾಗಿ ಆಫ್ರಿಕಾ, ಏಷ್ಯಾ, ಮಧ್ಯಪ್ರಾಚ್ಯ, ದಕ್ಷಿಣ ಪೂರ್ವ ಯುರೋಪ್ ಈ ಒಂದು ದೇಶಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಭಾರತದಲ್ಲಿ ಈ ಒಂದು ವೈರಾಣು ಪ್ರಮುಖವಾಗಿ ಈ ಹೈಲೋಮಾ ಅನ್ನುವಂಥ ಒಂದು ಉಣ್ಣೆಯಿಂದ ಪ್ರಸಾರಗೊಳ್ಳುತ್ತದೆ. ಈ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡಬೇಕಾದ್ರೆ ಈ ಹೈಲೋಮಾ ಅನ್ನುವಂಥ ಪ್ರಜಾತಿಯ ಒಂದು ಉಣ್ಣೆಯಿಂದ ಪ್ರಸಾರ ಆಗಿ ನಂತರ ಒಂದು ವೇಳೆ ಮನುಷ್ಯ ಏನಾದರೂ ಸೋಂಕಿತಗೊಂಡಾದರೆ ಅವರ ಒಂದು ನಿಕಟ ಸಂಪರ್ಕವನ್ನು ಹೊಂದಿದಂಥ ಜನರಿಗೆ ಅತಿ ಶೀಘ್ರವಾಗಿ ರೋಗಾಣು ಹರಡಿ ವೈರಮಿಕ್ ಒಂದು ಹಂತದಲ್ಲಿ ಅಂದ್ರೆ ವೈರಾಣುಗಳು ದೇಹದಲ್ಲಿ ಇರತಕ್ಕಂತಹ ಒಂದು ಸಮಯದಲ್ಲಿ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿ ಅವರ ಸಂಪರ್ಕಕ್ಕೆ ಬಂದಾಗ ಅಂತ ಒಂದು ಮನುಷ್ಯರಿಗೆ ಹರಡಿ ಹೆಚ್ಚಿನ ಒಂದು ಮರಣ ಪ್ರಮಾಣವನ್ನ ಮಾಡ್ತದೆ. ಮರಣ ಪ್ರಮಾಣ ಸುಮಾರು 40% ಹೆಚ್ಚಾಗಿರುತ್ತದೆ. ಈ ಒಂದು ರೋಗಕ್ಕೆ ಯಾವುದೇ ರೀತಿಯಾದಂತಹ ಲಸಿಕೆ ಇರೋದಿಲ್ಲ. ಇದನ್ನು ಹೇಗೆ ತಡೆಗಟ್ಟೋದು ಅಂದ್ರೆ ಮತ್ತೆ ನಮ್ಮ ಒಂದು ಮಂಗನ ಕಾಯಿಲೆ ತರ ಉಣ್ಣೆಗಳ ಒಂದು ಕಡಿತದಿಂದ ತಪ್ಪಿಸಿಕೊಳ್ಳೋದು. ಆಮೇಲೆ ಈ ಆಸ್ಪತ್ರೆ ಮತ್ತು ಇನ್ನಿತರ ಒಂದು ಜಾಗಗಳಲ್ಲಿ ಎಲ್ಲಿ ನಾವು ರೋಗಿಯನ್ನ ಇಟ್ಟಿರ್ತೀವಿ ಅಲ್ಲಿ ಹೆಚ್ಚಿನ ಒಂದು ಶುಚಿತ್ವವನ್ನ ಕಾಪಾಡಿಕೊಳ್ಳುವುದು. ಆಮೇಲೆ ಈ ಒಂದು ರೋಗ ಪ್ರಪ್ರಥಮ ಬಾರಿಗೆ ಒಂದು ನಮ್ಮ ದೇಶದಲ್ಲಿ ಬಂದಾಗ ಬಹಳ ಒಂದು ಸಕಾಲಿಕವಾಗಿ ರೋಗವನ್ನ ಪತ್ತೆ ಹಚ್ಚಿ ರೋಗ ನಿರ್ಣಯ ಮಾಡಿ ಸಕ್ರಿಯವಾದಂಥ ಒಂದು ಸಹಯೋಗದಿಂದ ನಾನಾ ಬಗೆಯ ಒಂದು ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಈ ರೋಗವನ್ನು ತಕ್ಕ ಮಟ್ಟಿಗೆ ನಾವು ನಿಯಂತ್ರಣ ಮಾಡಿದ್ದೀವಿ. ಇದರಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಒಂದು ಕೊಡುಗೆನೂ ಅತಿಯಾಗಿದೆ. ಆಮೇಲೆ ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೆಲೆನ್ಸ್ ಪ್ರೋಗ್ರಾಮ್ ಅಂತ ನಾವೇನಂತೀವಿ ಅದರದ್ದು ಒಂದು ಯೋಗದಾನ ಇದೆ. ಅದರ ಜೊತೆಗೆ ರಾಷ್ಟ್ರೀಯ ರೋಗವಾಹಕ ಸೋಂಕುಗಳ ನಿಯಂತ್ರಣ ಕೇಂದ್ರ ಏನಿದೆ, ವೆಕ್ಟರ್ ಕಂಟ್ರೋಲ್ ಮಾಡುವಂಥದ್ದು, ಈ ಎಲ್ಲ ಒಂದು ಸಂಸ್ಥೆಗಳು ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ಒಂದು ರೋಗವು ಇನ್ನಿತರ ಬೇರೆ ರಾಜ್ಯಗಳಿಗೆ ಹರಡದೆ ಇರುವಂಗೆ ಪ್ರಯತ್ನಗಳನ್ನ ಮಾಡಿ ರೋಗೋದ್ರೇಕಗಳು ಹೆಚ್ಚಾಗಿ ಕಾಣಿಸಿಕೊಳ್ಳದಂತೆ ಎಚ್ಚರಿಕೆಯನ್ನು ವಹಿಸಿದ್ದು ನಮ್ಮ ದೇಶದಲ್ಲಿ ಒಂದು ಗಮನಾರ್ಹ ಒಂದು ಬೆಳವಣಿಗೆ. ಇದೇ ರೀತಿ ನಮಗೆ ಆಗಾಗ್ಗೆ ಕಾಡ್ತಾ ಇರುವಂತಹ ಮತ್ತೊಂದು ಪ್ರಾಣಿಜನ್ಯ ರೋಗ ಅಂತ ಹೇಳಿದ್ರೆ ಈ ನಿಫಾ ವೈರಸ್. ಇದು ಸಾಮಾನ್ಯವಾಗಿ ನಮ್ಮ ಕೇರಳ ರಾಜ್ಯದಲ್ಲಿ ಆಗಾಗ್ಗೆ ಕಾಣಿಸ್ಕೊಳ್ತಾ ಇರುತ್ತೆ. ಕೇರಳದಲ್ಲಿ ಬಂದ ತಕ್ಷಣ ನಾವು ಕೂಡ ಹೆಚ್ಚಿನ ಕಟ್ಟೆಚ್ಚರವನ್ನ ವಹಿಸ್ಕೊಳ್ತೀವಿ. ಈ ನಿಫಾ ರೋಗ ಅಥವಾ ವೈರಸ್ಸಿನ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ನಿಫಾ ರೋಗವು ನಮ್ಮ ದೇಶಕ್ಕೆ ಹೊಸದೇ ಸರ್. ಪ್ರಮುಖವಾಗಿ ಈ ಒಂದು ನಿಫಾ ಅನ್ನುವಂಥ ರೋಗ, ನಿಫಾ ಅನ್ನುವಂಥ ಜಾಗ ಎಲ್ಲಿ, ಮಲೇಷ್ಯಾದಲ್ಲಿ ಮೊದಲ ಬಾರಿಗೆ 1998-99 ಕಾಣಿಸ್ಕೊಂತು. ಇದು ಪ್ರಮುಖವಾಗಿ ಮೆದುಳನ್ನ ಆಕ್ರಮಿಸಿಕೊಳ್ತದೆ, ಮೆದುಳುರಿಯುತ ಮಾಡ್ತದೆ, ಎನ್ಸೆಫಲೈಟಿಸ್ ಅಂತ ನಾವು ಅಂತೀವಿ. ತದನಂತರ 1998-23 ಸಿಂಗಾಪುರ್, ಮಲೇಷ್ಯಾ ಅಷ್ಟೇ ಅಲ್ಲದೆ ಬಾಂಗ್ಲಾದೇಶ್, ಫಿಲಿಪೈನ್ಸ್ ಮತ್ತು ಭಾರತಕ್ಕೂ ಕೂಡ ಹರಡಿತು. ಭಾರತದಲ್ಲಿ ಪ್ರಥಮವಾಗಿ 2001 ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿ ಈ ಒಂದು ರೋಗ ಕಾಣಿಸ್ಕೊಂತು. ತದನಂತರ 2007 ನಾದಿಯಾ ಅನ್ನುವಂಥ ಒಂದು ಜಿಲ್ಲೆ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಕಾಣಿಸ್ಕೊಂತು. 2018 ಪ್ರಥಮ ಬಾರಿಗೆ ಈ ದಕ್ಷಿಣ ಭಾರತದಲ್ಲಿ ಅಂದರೆ ಕೇರಳದಲ್ಲಿ ಈ ಒಂದು ರೋಗ ಕಾಣಿಸ್ಕೊಂತು. ಮೊದಲ ಪ್ರಕರಣದಲ್ಲಿ ಸುಮಾರು 19 ಮತ್ತು 17 ಆದವು. ಆಮೇಲೆ ಈ ಒಂದು ಪ್ರಕರಣಗಳನ್ನು ನಮ್ಮ NIV ಪುಣೆ ಏನಿದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಅಂತ ಏನಿದೆ ಪುಣೆ, ರಾಷ್ಟ್ರೀಯ ವೈರಾಣು ಸಂಸ್ಥೆ ಪ್ರಯೋಗಾಲಯದಲ್ಲಿ ಈ ಒಂದು ರೋಗವನ್ನು ದೃಢೀಕರಣ ಕೂಡ ಮಾಡಲಾಯಿತು. ಈ ಒಂದು ರೋಗ ನಮ್ಮ ಪೂರ್ವೋತ್ತರ ರಾಜ್ಯಗಳ ಜೊತೆಗೆ ದಕ್ಷಿಣದಲ್ಲಿಯೂ ಕಾಣಿಸಿಕೊಂಡಿರುವುದರಿಂದ 2015 ICMR NIV ಪುಣೆ ಏನ್ ಮಾಡಿತು, ಒಂದು ಬಹುಸ್ಥಳಗಳ ಒಂದು ವೈರಾಣು ಸಮೀಕ್ಷೆಯನ್ನು ಮಾಡಿತು. ಅದರಲ್ಲಿ ಪ್ರಮುಖವಾಗಿ ಈ ಒಂದು ರೋಗ ಹರಡೋದು ಬಾವಲಿಗಳ ಮುಖಾಂತರ, ಟೆರೋಪಸ್ ಜೈಜಾಂಟಿಯಸ್ ಅನ್ನುವಂಥ ಒಂದು ಫ್ಲೈಯಿಂಗ್ ಪಾಕ್ಸ್ ಅಥವಾ ಬಾವಲಿಯಿಂದ ಈ ಒಂದು ರೋಗ ಬರ್ತದೆ. ಈ ಒಂದು ಬಾವಲಿಗಳಲ್ಲಿ ಎಲ್ಲೆಲ್ಲಿ ನಮ್ಮ ದೇಶದಲ್ಲಿ ರೋಗ ಇದೆ ಅನ್ನೋದನ್ನ ಒಂದು ಅಧ್ಯಯನ ನಡೆಸಿದಾಗ ಹಲವಾರು ರಾಜ್ಯಗಳ ಒಂದು ಬಾವಲಿಗಳಲ್ಲಿ ಈ ಒಂದು ವೈರಾಣು ಇರುವುದು ಕಂಡುಬಂತು. ಪ್ರಮುಖವಾಗಿ ಪಶ್ಚಿಮ ಬಂಗಾಳದ ಒಂದು ಕೂಚ್ ಬಿಹಾರ್ ಅನ್ನುವಂಥ ಒಂದು ಜಿಲ್ಲೆ, ಅಸ್ಸಾಮಿನ ದುಬ್ರಿ ಅನ್ನುವಂಥ ಒಂದು ಜಿಲ್ಲೆ, ಅಷ್ಟೇ ಅಲ್ಲದೆ ಇತ್ತೀಚೆಗೆ ತಾವು ಹೇಳಿದಾಗೆ ಕೇರಳದ ಕೋಯಿಕೋಡ್ ಮತ್ತು ಮಹಾರಾಷ್ಟ್ರದ ಕೆಲವು ಬಾವಲಿಗಳಲ್ಲಿಯೂ ಕೂಡ ಈ ಒಂದು ನಿಫಾ ವೈರಸ್ ಇರುವುದನ್ನು ಪತ್ತೆ ಹಚ್ಚಲಾಗಿದೆ. ನಮ್ಮ ಒಂದು ಕರ್ನಾಟಕ ರಾಜ್ಯ ಕೇರಳಕ್ಕೆ ಅತಿ ಒಂದು ಗಡಿಯನ್ನು ಹೊಂದಿರುವುದರಿಂದ ನಾವು ಈ ರೋಗದ ಬಗ್ಗೆ ಜಾಗೃತಿಯನ್ನು ವಹಿಸುವುದು ಬಹಳ ಮುಖ್ಯ. ಇದು ಒಂದು ವೈರಾಣು ಹೆಚ್ಚು ಪ್ರಸಾರ ಆಗೋದರಿಂದ ಯಾವುದಾದ್ರೂ ಒಂದು ಸೋಂಕಿತ ವ್ಯಕ್ತಿ ಸತ್ತೋದ್ರೆ ಆ ವ್ಯಕ್ತಿಯ ಸಂಪರ್ಕಕ್ಕೆ ಬರುವುದರಿಂದ ಈ ಒಂದು ರೋಗ ಬಹಳ ವೇಗವಾಗಿ ಬೇರೆಯವರಿಗೆ ಹರಡುವುದರಿಂದ ನಾವು ಹೆಚ್ಚಿನ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಅಷ್ಟೇ ಅಲ್ಲದೆ ಈ ಬಾವಲಿಗಳು ಬಿಟ್ಟಂತ ಹಣ್ಣುಗಳನ್ನು, ಈಗ ಬಾವಲಿ ಅಥವಾ ಒಂದು ತಾಳೆ ಮರದ ಒಂದು ದ್ರವವನ್ನು ಕುಡಿಯುವಂಥ ಒಂದು ಜನ ಅದನ್ನು ಒಂದು ಪಾಶ್ಚರೀಕರಣ ಮಾಡಿನೇ ಸೇವಿಸಬೇಕು. ಆ ಕಚ್ಚಾ ಹಣ್ಣುಗಳನ್ನು ತಿನ್ನಬಾರ್ದು, ಹಣ್ಣುಗಳನ್ನು ಸ್ವಚ್ಛವಾಗಿ ತೊಳೆದು ಇದನ್ನ ಸೇವನೆ ಮಾಡಬೇಕು. ಈ ಒಂದು ವೈರಾಣಿಗೂ ಕೂಡ ಯಾವುದೇ ರೀತಿಯಾದಂಥ ಲಸಿಕೆ ಇರಲ್ಲ. ಆದರೂ ಕೂಡ ಸಂಶೋಧನೆಯ ಹಂತದಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಮತ್ತು ಇನ್ನಿತರ ಯುರೋಪಿಯನ್ ಒಕ್ಕೂಟಗಳು ಪ್ರಯಾರಿಟಿ ಮೆಡಿಸಿನ್ ಅನ್ನುವಂಥ ಒಂದು ನಿಯಂತ್ರಣದ ಅನುಮೋದನೆಯ ಮೇರೆಗೆ ಕೆಲವೊಂದು ಲಸಿಕೆಗಳನ್ನು ಅಭಿವೃದ್ಧಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಒಂದು 2 ಕ್ಯಾಂಡಿಡೇಟ್ ಲಸಿಕೆಗಳು ಮುಂದೆ ಬಂದಿದೆ. ಅವುಗಳನ್ನು ಈ ಬಾಂಗ್ಲಾದೇಶದಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗಿದೆ, ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ ನಡೆದಿದೆ. ಇನ್ನು ಕಾಲಾಂತರದಲ್ಲಿ ಇದಕ್ಕೆ ಒಂದು ಲಸಿಕೆ ಏನಾದರೂ ಬಂದ್ಬಿಟ್ರೆ ಈ ರೋಗದ ಒಂದು ಹತೋಟಿಗೆ ನಮಗೆ ಅನುಕೂಲ ಆಗ್ತದೆ. ಪ್ರಾಣಿಜನ್ಯ ರೋಗಗಳು ಎಷ್ಟೇ ಉದ್ರೇಕಕಾರಿ ಆಗಿದ್ರೂ ಕೂಡ, ಎಷ್ಟೇ ನಷ್ಟವನ್ನು ಮಾಡಿದ್ರೂ ಕೂಡ ನಾವು ಅದನ್ನು ನಿರ್ಲಕ್ಷ್ಯವನ್ನ ಮಾಡಲಿಕ್ಕೆ ಆಗೋದಿಲ್ಲ. ಅವುಗಳಿಂದ ಮನುಷ್ಯರಿಗೆ ಒಂದಷ್ಟು ರಕ್ಷಣೆಯನ್ನು ನಾವು ಪಡೆದುಕೊಳ್ಳಬೇಕಾಗುತ್ತೆ. ಆವಾಗ ಮಾತ್ರ ತಾವು ಹೇಳಿದಾಗೆ ನಮ್ಮ ಬದುಕು ಬಹಳ ಸುಗಮವಾಗಿ ಆಗುತ್ತೆ, ಮತ್ತೆ ನಮಗೆ ಉಂಟಾಗ್ತಕ್ಕಂಥ ಆರ್ಥಿಕ ನಷ್ಟ ಏನಿರುತ್ತೋ ಮತ್ತೆ ಜೀವದ ನಷ್ಟ ಏನಿರುತ್ತೋ ಅದನ್ನ ತಪ್ಪಿಸಬಹುದು. ಈ ನಿಟ್ಟಿನಲ್ಲಿ ಅನೇಕ ಪ್ರಕಾರಗಳಲ್ಲಿ ಈ ಪ್ರಾಣಿಜನ್ಯ ರೋಗಗಳನ್ನ ನಿಯಂತ್ರಣ ಮಾಡತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಏಕ ಆರೋಗ್ಯ ಅಥವಾ ಒನ್ ಹೆಲ್ತ್ ಅನ್ನುವಂಥದ್ದು. ಇದು ಈಗ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅಥವಾ ಅದಕ್ಕೆ ಮಾಡ್ತಕ್ಕಂತ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ಪ್ರಾಣಿಗಳು ಹಾಗೂ ಪಶುಗಳಿಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನವನ್ನು ಮಾಡಲಾಗುತ್ತೆ. ಅದು ಈ ನಮ್ಮ ಈ ಸಾಮಾನ್ಯವಾದಂತಹ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಮನುಷ್ಯರಿಗೆ ಬರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ಮತ್ತು ಅವುಗಳಿಗೆ ಚಿಕಿತ್ಸೆ ಬಗ್ಗೆ ಅಧ್ಯಯನವನ್ನು ಮಾಡಲಾಗುತ್ತೆ. ಇದನ್ನು ನಿಯಂತ್ರಣ ಮಾಡಬೇಕು ಅಂತ ಅಂದಾಗ ಇಬ್ಬರೂ ಕೂಡ ಕೈಯನ್ನು ಜೋಡಿಸ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಮಗೆ ಸಹಾಯಕ್ಕೆ ಬರ್ತಕ್ಕಂಥದ್ದು ಈ ಏಕ ಆರೋಗ್ಯ ಅನ್ನುವಂಥದ್ದು. ಪ್ರಾಣಿಜನ್ಯ ರೋಗಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತು ಅವುಗಳನ್ನು ನಿಯಂತ್ರಣ ಮಾಡತಕ್ಕಂಥ ನಿಟ್ಟಿನಲ್ಲಿ ರಾಷ್ಟ್ರೀಯ ಏಕ ಆರೋಗ್ಯ ಕಾರ್ಯಕ್ರಮ ಅನ್ನುವಂಥದ್ದು ಹೇಗೆ ಸಹಾಯಕವಾಗ್ತಾ ಇದೆ? ತಾವು ಬಹಳ ಕೂಲಂಕುಷವಾಗಿ ಹೇಳಿದ ಹಾಗೆ ಏಕ ಆರೋಗ್ಯ ಅನ್ನುವುದು ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ರಕ್ಷಣೆ ಮಾಡಬೇಕು ಅಂದರೆ ಒಟ್ಟಾರೆ ಸಾರ್ವಜನಿಕರ ಪಶುಗಳ ಹಾಗೂ ಪರಿಸರದ ಒಂದು ಆರೋಗ್ಯ ರಕ್ಷಣೆ ಮಾಡಬೇಕು ಅಂದರೆ ಎಲ್ಲ ಕ್ಷೇತ್ರಗಳು ಒಟ್ಟಾರೆಯಾಗಿ ಕೆಲಸ ಮಾಡತಕ್ಕಂಥ ಒಂದು ಸಮಯ ಬಂದಿದೆ. ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡಂಥ ಸರ್ಕಾರಗಳು ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ ಅಂತ ಇದೆ, ಸೊ NCDC ಆರೋಗ್ಯ ಸೇವೆಗಳ ಮಹಾನಿರ್ದೇಶನಾಲಯದ ಅಡಿಯಲ್ಲಿ ಇದು ಬರ್ತದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರದ ಅಡಿಯಲ್ಲಿ ಇದರ ಒಂದು ಅಡಿಯಲ್ಲಿ ನ್ಯಾಷನಲ್ ಒನ್ ಹೆಲ್ತ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಜುನೋಸಸ್ ಅನ್ನುವಂಥ ಒಂದು ಕಾರ್ಯಕ್ರಮ, ಪ್ರಾಣಿಜನ್ಯ ರೋಗಗಳ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕಾಗಿ ರಾಷ್ಟ್ರೀಯ ಏಕ ಆರೋಗ್ಯ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ. ಈ ಒಂದು ಕಾರ್ಯಕ್ರಮ 12ನೇ ಹಣಕಾಸು ವರ್ಷದಲ್ಲಿನೇ ಆಗ ಇರತಕ್ಕಂಥ ಒಂದು ಸ್ಟ್ಯಾಂಡಿಂಗ್ ಫೈನಾನ್ಸ್ ಕಮಿಟಿ ಅಂತ ಏನಿತ್ತು, ಸ್ಥಾಯಿ ಹಣಕಾಸು ಸಂಸ್ಥೆ, ಇದನ್ನೊಂದು ಸೆಂಟ್ರಲ್ ಸೆಕ್ಟರಲ್ ಸ್ಕೀಮ್ ಅಥವಾ ಕೇಂದ್ರ ವಲಯ ಯೋಜನೆ ಅಂತ ಹೇಳಿ ಒಂದು ಕಾರ್ಯರೂಪಕ್ಕೆ ತಂತು. ಅದು ಇವತ್ತಿಗೂ ಕೂಡ ಚಾಲ್ತಿಯಲ್ಲಿದೆ. ಯಾಕಂದ್ರೆ ಮನುಷ್ಯರ ಆರೋಗ್ಯ, ಪ್ರಾಣಿ ಆರೋಗ್ಯ ಮತ್ತು ಪರಿಸರ ಆರೋಗ್ಯ ಇವೆಲ್ಲವುಗಳು ಒಟ್ಟಾರೆ ಒಂದಾಗಿರೋದ್ರಿಂದ ಒಟ್ಟಾರೆಯಾಗಿ ಈ ಒಂದು ರೋಗಗಳ ಒಂದು ನಿಯಂತ್ರಣವನ್ನ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ಯೋಜನೆ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಸಂಘ ಸಂಸ್ಥೆಗಳನ್ನು ಒಳಗೊಂಡು ಇದು ಒಂದು ಕಾರ್ಯ ರೂಪದಲ್ಲಿದೆ. ಅದು ನಮ್ಮಲ್ಲಿಯೂ ಕೂಡ ಹಾಸನದಲ್ಲಿಯೂ ಕೂಡ ಇರುವುದು ನಮ್ಮ ಒಂದು ಹೆಮ್ಮೆ. ಈ ಪ್ರಾಣಿಜನ್ಯ ರೋಗಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರಾಣಿಜನ್ಯ ರೋಗಗಳ ಕೇಂದ್ರೀಕೃತ ಕಣ್ಗಾವಲು ತಾಣಗಳು ಅಂತ ಹೇಳಿ ಇದ್ದಾವೆ, ಇವುಗಳ ಬಗ್ಗೆ ತಿಳಿಸ್ಕೊಡಿ ಮತ್ತೆ ಏನು ಕೆಲಸವನ್ನ ಮಾಡುತ್ತೆ? ಇದೇ ಒಂದು ಯೋಜನೆಯ ಒಂದು ಅಂಶ ಅಂದ್ರೆ ಸೆಂಟಿನಲ್ ಸರ್ವೆಲೆನ್ಸ್ ಸೈಟ್ ಫಾರ್ ಜುನೋಸಿಸ್ ಅಂತ, ಪ್ರಾಣಿಜನ್ಯ ರೋಗಗಳ ಕೇಂದ್ರೀಕೃತ ಕಣ್ಗಾವಲು ತಾಣಗಳು ಅಂತ. ಹಾಸನದಲ್ಲಿ ಹೇಳಬೇಕಾದ್ರೆ ಇದು ಹಾಸನದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಿಮ್ಸ್ ಮತ್ತು ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನ, ಈ ಎರಡೂ ಮಹಾವಿದ್ಯಾಲಯಗಳಲ್ಲಿ ಇಂಥ ಒಂದು ಸೆಂಟಿನಲ್ ಸರ್ವೆಲೆನ್ಸ್ ಸೈಟ್ ಇರುವುದು ನಮ್ಮ ಒಂದು ಹೆಮ್ಮೆಯ ವಿಷಯ. ಈ ಒಂದು ಸೈಟ್ಗಳಲ್ಲಿ ತಾಣಗಳಲ್ಲಿ ನಾವು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅಧ್ಯಯನಗಳನ್ನು ಮಾಡ್ತಾ ಇರ್ತೀವಿ. ಯಾಕಂದ್ರೆ ಯಾವುದೇ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗ ಮನುಷ್ಯನಲ್ಲಿ ನೆಲೆಗಟ್ಟಬೇಕು ಅಂದ್ರೆ ಅದು ಮೊದಲು ಈ ಪ್ರಾಣಿಗಳಲ್ಲೇ ಬರಬೇಕು, ಅವುಗಳ ಮೂಲ ಪ್ರಾಣಿಗಳಾಗಿರೋದ್ರಿಂದ ಪ್ರಾಣಿಗಳಲ್ಲೇ ಮೊದಲು ಈ ಒಂದು ರೋಗಗಳನ್ನು ನಾವು ತಡೆಗಟ್ಟಿದ್ದೆ ಆದರೆ ಮನುಷ್ಯನಿಗೆ ಅವುಗಳ ಒಂದು ಹರಡುವಿಕೆಯನ್ನ ನಿಲ್ಲಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದಂಗಾಗ್ತದೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮಾದರಿಗಳನ್ನ ಈ ಒಂದು ಸಾರ್ವಜನಿಕ ಆರೋಗ್ಯಕ್ಕೆ ಬಾಧಿಸತಕ್ಕಂತ ಅಥವಾ ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳನ್ನ ಹರಡತಕ್ಕಂತ ಒಂದು ಈ ರೋಗ ಕಾರಕಗಳಿಗೆ ನಾವು ಪರೀಕ್ಷೆಗಳನ್ನ ಮಾಡಿ ಇದು ಒಂದು ಕಣ್ಗಾವಲನ್ನ ಇಟ್ಟಿರ್ತೇವೆ. ರಾಜ್ಯ ಮಟ್ಟದಲ್ಲೂ ಕೂಡ ಈ ಪ್ರಾಣಿಜನ್ಯ ರೋಗಗಳ ಸಮಿತಿ ಅನ್ನುವಂಥದ್ದಿರುತ್ತೆ, ಇದನ್ನ ನಿರ್ವಹಣೆ ಮಾಡಲಿಕ್ಕೆ ಮತ್ತೆ ತಡೆಯಲಿಕ್ಕೆ ಇದು ಕೂಡ ಕೆಲಸವನ್ನ ಮಾಡ್ತಾ ಇರುತ್ತೆ. ಹೇಗೆ ಕೆಲಸ ಮಾಡ್ತಾ ಇರುತ್ತೆ ಮತ್ತೆ ಏನೆಲ್ಲ ಅನುಕೂಲಗಳನ್ನ ಮಾಡುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಇದಕ್ಕೋಸ್ಕರನೇ ಈ ಜುನೋಸಿಸ್ ಕಮಿಟಿ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳಿಗೋಸ್ಕರ ಸಮಿತಿಗಳನ್ನು ಮಾಡಲಾಗಿದೆ. ತಾವಾಗಲೇ ಹೇಳದಂಗೆ ಏಕ ಆರೋಗ್ಯ ಇತ್ತೀಚಿನ ದಿನಗಳಲ್ಲಿ ಒಂದು ಬಹಳ ಪ್ರಾಮುಖ್ಯತೆ ಪಡೆದಿರೋದ್ರಿಂದ ಮಾನವ ಆರೋಗ್ಯ, ಪ್ರಾಣಿ ಆರೋಗ್ಯ, ಪರಿಸರ ಆರೋಗ್ಯ ಕುರಿತು ಅಂತರ್ವಲಯ ಸಮನ್ವಯತೆಯನ್ನು ನಾವು ಕಾಡಬೇಕಾಗಿದೆ. ಆಮೇಲೆ ಫ್ರಂಟ್ಲೈನ್ ವರ್ಕರ್ಸ್ ಮುಂಚೂಣಿಯಲ್ಲಿ ಏನು ಒಂದು ಕೆಲಸ ಮಾಡ್ತಿರ್ತಾರೆ ಅಲ್ಲಿಯಿಂದ ಹಿಡ್ಕೊಂಡು ನಾವು ಅಧಿಕಾರಿಗಳವರೆಗೆ ಎಲ್ಲರೂ ಸೇರಿ ನಾವು ಕೈಜೋಡಿಸಿ ಕೆಲಸ ಮಾಡಿದಾಗ ಮಾತ್ರ ಇಂಥ ಒಂದು ರೋಗಗಳ ಒಂದು ಹತೋಟಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಪ್ರಾಣಿಜನ್ಯ ರೋಗಗಳ ಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಈ ರಾಜ್ಯ ಮಟ್ಟದ ಒಂದು ಪ್ರಾಣಿಜನ್ಯ ರೋಗಗಳ ಸಮಿತಿ ಹೇಗಿರ್ತದೆ ಅಂದರೆ ಅದರ ಒಂದು ನೇತೃತ್ವವನ್ನು ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ವಹಿಸಿಕೊಂಡಿರ್ತಾರೆ. ಇದರಲ್ಲಿ ಆರೋಗ್ಯ ಇಲಾಖೆ, ಪಶುವೈದ್ಯಕೀಯ ಇಲಾಖೆ ಮತ್ತು ವನ್ಯಜೀವಿ ಮತ್ತು ಇನ್ನಿತರ ಇಲಾಖೆಗಳ ಸಂಬಂಧಪಟ್ಟವರು ಸದಸ್ಯರಾಗಿರ್ತಾರೆ. ಅವರು ಈ ಒಂದು ರೋಗಗಳನ್ನು ತಡೆಗಟ್ಟುವ ಬಗ್ಗೆ ಅದಕ್ಕೆ ಬೇಕಾದಂತಹ ಒಂದು ಕಾರ್ಯತಂತ್ರಗಳು ಅಥವಾ ಅದಕ್ಕೆ ಬೇಕಾದಂತಹ ಒಂದು ಮಷಿನರಿಗಳನ್ನು ರೂಪ ಮಾಡ್ತಾ ಇರ್ತಾರೆ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಅದೇ ರೀತಿಯಾದಂತಹ ಒಂದು ಪ್ರಾಣಿಜನ್ಯ ರೋಗಗಳ ಸಮಿತಿ, ಡಿಸ್ಟ್ರಿಕ್ಟ್ ಲೆವೆಲ್ ಜುನೋಸಿಸ್ ಕಮಿಟಿ ಇರ್ತದೆ. ಜಿಲ್ಲೆಯ ಅಧಿಕಾರಿಗಳು, ಜಿಲ್ಲಾಧಿಕಾರಿ ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಇದರ ಒಂದು ನೇತೃತ್ವವನ್ನು ವಹಿಸಿರ್ತಾರೆ. ಮೊದಲೇ ಹೇಳದಾಗೆ ಆರೋಗ್ಯ ಇಲಾಖೆ, ಪಶುವೈದ್ಯಕೀಯ ಇಲಾಖೆ, ಇತರೆ ಇಲಾಖೆಗಳ ಒಂದು ಸದಸ್ಯರ ಸಹಯೋಗದೊಂದಿಗೆ ಜಿಲ್ಲೆಯೊಳಗೆ ಈ ಇಂಥ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟತಕ್ಕಂಥ ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡಿರ್ತಾರೆ. ಅದಕ್ಕೆ ತಕ್ಕಂಥ ಒಂದು ಕಣ್ಗಾವಲು ಅಥವಾ ನಿಯಂತ್ರಣ ಪ್ರಣಾಳಿಕೆಯನ್ನು ಅವರು ಒಂದು ರೂಪಿಸಿ ಇಂಥ ಒಂದು ರೋಗಗಳ ಹತೋಟಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಹೀಗೆ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಈ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ಪಿಡುಗುಗಳೇನಿರುತ್ತೋ ಇದನ್ನು ತಡೆಯುವ ನಿಟ್ಟಿನಲ್ಲಿ ಸಮಿತಿಗಳು ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ದು. ಇನ್ನು ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗೋದ್ರೇಕಗಳಿಗೆ ಸಂಬಂಧಪಟ್ಟ ಹಾಗೆ ಪಶುವೈದ್ಯಕೀಯ ವಲಯ ಹೇಗೆ ಸಿದ್ಧತೆಯನ್ನು ಮಾಡಿಕೊಂಡಿರುತ್ತೆ, ವರ್ಷಪೂರ್ತಿ ಏನು ಕೆಲಸವನ್ನ ಮಾಡುತ್ತೆ? ಈ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗೋದ್ರೇಕ ಅಥವಾ ರೋಗಗಳಿಗೆ ಸಂಬಂಧಿಸಿದಂತೆ ಪಶುವೈದ್ಯಕೀಯ ಕ್ಷೇತ್ರವೂ ಕೂಡ ತನ್ನದೇ ಆದಂತಹ ತಯಾರಿಗಳನ್ನು ಮಾಡಿಕೊಂಡಿದೆ ಸರ್. ಮುಖ್ಯವಾಗಿ ಹೇಳಬೇಕು ಅಂದ್ರೆ ಈಗ ಈ IDHP ಅಂತ ನಾವು ಮಾತಾಡಿದೀವಿ, ಇದಕ್ಕೆ ರಿಯಲ್ ಟೈಮ್ ಇಂಟಿಗ್ರೇಟೆಡ್ ಹೆಲ್ತ್ ಇನ್ಫಾರ್ಮೇಶನ್ ಪ್ಲಾಟ್ಫಾರ್ಮ್ ಅಂತಿದೆ, ಒಂದು IHIP ಪೋರ್ಟಲ್ ಇದೆ. ಈ ಒಂದು ಪೋರ್ಟಲ್ ಅಲ್ಲಿ ರಿಯಲ್ ಟೈಮ್ ಅಲ್ಲಿ ಒಂದು ಡೇಟಾ, ನಾವೇನಿಲ್ಲಿ ಸೆಂಟ್ರಲ್ ಸರ್ವೆಲೆನ್ಸ್ ಸೈಟ್ ಅಂತ ಹೇಳಿದೀವಿ, ಹಲವಾರು ಇಂಥ ಒಂದು ಸೈಟ್ಗಳ ಮುಖಾಂತರ ಡೇಟಾವನ್ನ ನಾವು ಈ ಒಂದು ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದಾಗ ಈ ಮೆಡಿಕಲ್ ಆಫೀಸರು ಆಗಿರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳು ಈ ಒಂದು ಡೇಟಾವನ್ನು ರಿಯಲ್ ಟೈಮ್ ಅಲ್ಲಿ ನೋಡುವಂತ ಒಂದು ಅವಕಾಶ ಇರ್ತದೆ. ಅದು ಇತ್ತೀಚೆಗೆ ಆದಂತಹ ಒಂದು ಬೆಳವಣಿಗೆ. ಅಷ್ಟೇ ಅಲ್ಲದೆ ನಮ್ಮ ಒಂದು ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಈಗ ಪ್ಯಾಂಡಮಿಕ್ ಅಂದ್ರೆ ಏನಪ್ಪಾ ಅಂದ್ರೆ ಜಾಗತಿಕವಾಗಿ ಆಗ್ತಕ್ಕಂಥ ಒಂದು ರೋಗೋದ್ರೇಕಗಳು, ಅವುಗಳು ಮೆಜಾರಿಟಿ ಎಲ್ಲ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳೇ ಆಗಿರೋದ್ರಿಂದ ಆನಿಮಲ್ ಪ್ಯಾಂಡಮಿಕ್ ಪ್ರಿಪೇರ್ಡ್ನೆಸ್ ಇನಿಷಿಯೇಟಿವ್ ಅನ್ನುವಂಥ ಒಂದು ಉಪಕ್ರಮವನ್ನು ನಮ್ಮ ದೇಶದಲ್ಲಿ ಮಾಡಲಾಗಿದೆ. ಅದರ ಜೊತೆಗೆ G20 ಪ್ಯಾಂಡಮಿಕ್ ಫಂಡ್ ಪ್ರಾಜೆಕ್ಟ್ ಅನ್ನುವಂಥದ್ದನ್ನು ಮಾಡಿದೆ. ಇದರ ಅಡಿಯಲ್ಲಿ ಆನಿಮಲ್ ಹೆಲ್ತ್ ಸೆಕ್ಯೂರಿಟಿ ಸ್ಟ್ರೆಂದನಿಂಗ್ ಇನ್ ಇಂಡಿಯಾ ಫಾರ್ ಪ್ಯಾಂಡಮಿಕ್ ಪ್ರಿಪೇರ್ಡ್ನೆಸ್ ಆ್ಯಂಡ್ ರೆಸ್ಪಾನ್ಸ್ ಅನ್ನುವಂಥ ಒಂದು ಪ್ರಯೋಜನೆ ನಮ್ಮ ದೇಶದಲ್ಲಿ 2024 ಅಕ್ಟೋಬರ್ ನಂತರ ಪ್ರಾರಂಭ ಆಗಿದೆ. ಇದರ ಜೊತೆಗೆ ನಮ್ಮ ಒಂದು ದೇಶದಲ್ಲಿ ನ್ಯಾಷನಲ್ ಆನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ NADCP ಅನ್ನುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಪ್ರಾಣಿಗಳ ರೋಗಗಳ ಜೊತೆಗೆ, ಪ್ರಾಣಿಗಳ ರೋಗಗಳು ಅಂದರೆ ಈ ನಮ್ಮ ಕಾಲುಬಾಯಿ ಜ್ವರ, PPR, CSF ಇವೆಲ್ಲ ಇದಾವಲ್ಲ, ಇವುಗಳ ಜೊತೆಗೆ ಬ್ರುಸಲೋಸಿಸ್ ಅಥವಾ ಕಂದು ರೋಗ ಅಂತ ರೋಗಗಳ ಒಂದು ನಿಯಂತ್ರಣವನ್ನು ಕೂಡ ನಮ್ಮ ಒಂದು ಪಶುವೈದ್ಯಕೀಯ ಕ್ಷೇತ್ರ ಕೈಗೆತ್ತಿಕೊಂಡಿದೆ. ಅದರ ಜೊತೆಗೆ ಆಲ್ರೆಡಿ ಚಾಲ್ತಿಯಲ್ಲಿರ್ತಕ್ಕಂಥ ಒಂದು ಅಸ್ಕ್ಯಾಡ್ ಯೋಜನೆಯಲ್ಲಿಯೂ ಕೂಡ ಈ ಒಂದು ಪ್ರಾಣಿ ಜನ್ಯ ಸಾಂಕ್ರಾಮಿಕ ರೋಗಗಳ ಒಂದು ನಿಯಂತ್ರಣದ ಬಗ್ಗೆ ಪ್ರಕಲ್ಪಗಳನ್ನು ಮಾಡಲಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ತಾವು ಆಗಲೇ ಪ್ರಸ್ತಾಪ ಮಾಡಿದಾಗೆ ಏಕ ಆರೋಗ್ಯ ಅನ್ನುವಂಥ ಪರಿಕಲ್ಪನೆಯಲ್ಲಿ ಪಶುವೈದ್ಯಕೀಯ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ವನ್ಯಜೀವಿ ಕ್ಷೇತ್ರ ಹಾಗೂ ಇನ್ನಿತರ ಕ್ಷೇತ್ರಗಳ ಜೊತೆಗೂಡಿ ಈ ರೋಗೋದ್ರೇಕಗಳನ್ನು ತಡೆಗಟ್ಟುವಲ್ಲಿ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ನೀಡ್ತಾ ಬಂದಿದೆ. ಈ ಒಂದು ರೋಗಗಳು ಅನಾದಿ ಕಾಲದಿಂದಲೂ ಮಾನವರ ಒಂದು ವಿಕಸನದ ಹಾದಿಯಲ್ಲಿ ನೋಡೋದಾದರೆ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಮನುಷ್ಯನ ಜೊತೆ ಜೊತೆಗೆ ವಿಕಸನ ಹೊಂದಿದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಅವುಗಳ ಒಂದು ರೂಪರೇಷೆಗಳಲ್ಲಿ ಒಂದು ಮಾರ್ಪಾಡು ಹೊಂದಿ ಹೊಸ ಹೊಸ ರೋಗಗಳು ಇತ್ತೀಚಿನ ದಿನಗಳಲ್ಲಿ ಕಾಣಿಸಿಕೊಳ್ಳುವುದರಿಂದ ಏಕ ಆರೋಗ್ಯ ಪರಿಕಲ್ಪನೆಯ ಅಡಿಯಲ್ಲಿನೇ ಪಶುವೈದ್ಯಕೀಯ ಕ್ಷೇತ್ರಗಳ ಕೆಲಸ ಮಾಡಿ ಈ ರೋಗಗಳೊಂದು ನಿಯಂತ್ರಣದಲ್ಲಿ ಸಹಕರಿಸಿ ಸಾರ್ವಜನಿಕ ಆರೋಗ್ಯದ ವೃದ್ಧಿಯಲ್ಲಿ ಸಹಕಾರ ನೀಡುತ್ತಿದೆ ಅಂತ ಹೇಳಬಹುದು. ಪ್ರಾಣಿ ಮೂಲದ ಸಾಂಕ್ರಾಮಿಕ ಪಿಡುಗುಗಳ ರೋಗೋದ್ರೇಕಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನನ್ನ ಒಂದು ಮೊಬೈಲ್ ಸಂಖ್ಯೆ 7204776725. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 7204776725. ಒಳ್ಳೆಯದು ಡಾಕ್ಟರ್ ನಾಗಪ್ಪ ಕರಬಸನ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಣಿ ಮೂಲದ ಸಾಂಕ್ರಾಮಿಕ ಪಿಡುಗುಗಳ ರೋಗೋದ್ರೇಕಗಳು ಹಾಗೂ ಪ್ರಸ್ತುತ ಸನ್ನದ್ಧತಾ ಚಟುವಟಿಕೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಪ್ರಾಣಿ ಮೂಲದ ಸಾಂಕ್ರಾಮಿಕ ಪಿಡುಗಗಳ ರೋಗೋದ್ರೇಕಗಳು ಹಾಗೂ ಪ್ರಸ್ತುತ ಸನ್ನದ್ಧತಾ ಚಟುವಟಿಕೆಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪ ಕರಬಸನವರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹುಚ್ಚುನಾಯಿ ಕಡಿತ ಮತ್ತು ನಿರ್ವಹಣೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಡಿಆರ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನ ಆಲೋಚಿಸಬಹುದು. Oh.